ಎರಡ್ ಕ್ವಾಲಿಟಿ ಮಾಡ್ಕೊಂಡೇ ತಗೊಂಡ್ಬೇಕು. ಡ್ಯಾಮೇಜ್ ಇರೋದ್ ತೆಗಿಬೇಕು, ಅಕ್ಳಿಗೆ ತೆಗಿಬೇಕು, ಎಲ್ಲ ತಗೊಂಡೇ ನಾವು ಮಾಡಬೇಕು. ಈಗ ಕಸ ತುಂಬಿಕೊಂಡು ಮಾರಕ್ ಆಗೋದಿಲ್ಲ, ಕಸ ತುಂಬಿಕೊಂಡು ಮಾರಕ್ ಆಗಲ್ಲ. ಮಾರ್ಕೆಟ್ ಗೆ ತಕ್ಕ ಹಾಗೆ ಅವ್ರು ಏನ್ ಕೊಳ್ಳೋರು, ಯಾವ ಆಸಕ್ತಿ ಇದೆ, ಇದು ಕೊಳ್ಳೋರ ಮಾರುಕಟ್ಟೆ ಹೊರತು ಮಾರುವವರದಲ್ಲ ಅನ್ನುವಂತ ಮಾತನ್ನ ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರು ಪ್ರಸನ್ನ ಅವರು ಇನ್ನೊಂದು ವಿಚಾರ ಪ್ರಮುಖವಾದದ್ದು ಏನಂತಂದ್ರೆ, ಕೆಲವರು ಹಸಿಗಡ್ಡಿನ ಮಾರಾಟ ಮಾಡ್ತಾರೆ, ಕೆಲವರು ಒಣಗಡ್ಡಿನ ಮಾರಾಟ ಮಾಡ್ತಾರೆ. ಅದು ಒಣಗಡ್ಡಿ ಲಾಭದಾಯಕ ಮತ್ತು ಹಸಿಗಡ್ಡಿ ಲಾಭದಾಯಕ. ಹಸಿಗಡ್ಡೆ ಒಣಗಡ್ಡೆ ಬರೋದಿಲ್ಲ ಸರ್. ನಾವೀಗ ಕೀಳ್ತೀವಲ್ಲ 100 ದಿವಸಕ್ಕೆ, ಅದು ಮೇಲ್ಗಡೆ ತೊಟ್ಟು ಹಸಿ ಇರತ್ತೆ, ಅದು ಒಣಗಿದ ಮೇಲೆ ನಾವು ಅದನ್ನ ಇದ್ಬಿಟ್ಟು ಮಾಡ್ಬೇಕು ಸರ್. ಅಲ್ಲ, ನಾವು ಮಾರ್ಕೆಟ್ ನಲ್ಲಿ ನೋಡ್ತೀವಲ್ಲ, ಮಾರ್ಕೆಟ್ ನಲ್ಲಿ ನೋಡಿದಾಗ ಏನ್ ಹೇಳ್ತಾರೆ ಅವರು, ಇಲ್ಲ ಇದು ಹಸಿಗಡ್ಡಿ ಕಡಿಮೆ ರೇಟ್ ಇದೆ, ಒಣಗಡ್ಡೆ ಸ್ವಲ್ಪ ದಿನ ತಾಳತೈತೆ, ಅದಕ್ಕೆ ಅದಕ್ಕೆ ರೇಟ್ ಹೆಚ್ಚಿಗೆ. ಡ್ರೈ ಇದ್ರೆ ಚೆನ್ನಾಗಿ ಒಣಗಿಸಿ ಮಳೆಗೆ ನೆನೆದಂಗೆ ಶೆಡ್ ಅಲ್ಲಿ ಇಟ್ಕೊಂಡು ಡ್ರೈ ಮಾಡಿ ಮಾರಿದ್ರೆ ಬಾಳಿಕೆ ಬರುತ್ತೆ. ಅಲ್ಲ, ನಾನು ಅದನ್ನ ಕೇಳ್ತಾ ಇದ್ದೀನಿ, ರೈತರು ಮತ್ತೆ ನಮ್ಗೆ ಹಸಿಗಡ್ಡೆ ಸಿಗ್ತದೆ ಅಂತಂದ್ರೆ ರೈತರು ತಾನೇ ಮಾರಾಟ ಮಾಡಿರ್ತಾರೆ ಅದನ್ನ? ಹೌದು ಸರ್. ನೀವು ಇದಕ್ಕೆ ಏನ್ ಹೇಳ್ಬೇಕಂದ್ರೆ, ಈ ಮಹಾರಾಷ್ಟ್ರ ಪೂನಾದಲ್ಲಿ ಅಲ್ಲೇ ಸರ್, ಅವ್ರು ಇವತ್ತು ನೀರುಳ್ಳಿ ಕಿತ್ತೆ 6 ತಿಂಗಳಾದ್ರೂ ಕೊಡೋದಿಲ್ಲ, ಶೆಡ್ ಮಾಡಿ ಇಟ್ಕೊಂಡಿರ್ತಾರೆ. ವ್ಯವಸ್ಥೆ ಇದೆ ಅಲ್ಲಿ? ವ್ಯವಸ್ಥೆ ಇದೆ, ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಇಲ್ಲಿ ಕೆಲ ಕಡೆ ಹಳ್ಳಿ ಕಡೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ನಮ್ಮಲ್ಲಿ ನಾವು ಹೂಳು ಏನ್ ಮಾಡ್ಕೊಂಡಿಲ್ಲ. ಅವರೆಲ್ಲ ನೀರುಳ್ಳಿ ಕಿತ್ತ ಹಾಕ್ಬಿಟ್ಟರು, ಅವರು ಲಾಟ್ ಮಾಡಿದ್ರು, ನಾವು ನೀರುಳ್ಳಿ ಕಿತ್ತ ತಕ್ಷಣ ಕುಯ್ದು ಮಾರ್ತೀವಿ. ಅಲ್ಲ, ಆಮೇಲೆ ಇನ್ನೊಂದು, ಈ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಸರ್? ಎಲ್ಲ ಸ್ಪ್ರಿಂಕ್ಲರ್. ಎಲ್ಲ ಸ್ಪ್ರಿಂಕ್ಲರ್? ಸ್ಪ್ರಿಂಕ್ಲರ್. ಆಮೇಲೆ ಏನಾಗ್ತದೆ ಅಂತಂದ್ರೆ, ಕೆಲವು ಏನು ಕಟಾವ್ ಮಾಡೋ ಸಂದರ್ಭದಲ್ಲಿ ಮಳೆ ಬಂದ್ರೆ ಈರುಳ್ಳಿ ಡ್ಯಾಮೇಜ್ ಆಗ್ತದೆ ಅಂತ, ಅವಾಗ ಏನ್ ಮಾಡೋದು? ಏನಾದ್ರು ಟಾರ್ಪಲ್ ಅದು ಏನಾದ್ರೂ ಹೊಚ್ಕೊಂಡು ಮಾಡ್ಕೊಬೇಕು. ಆಮೇಲೆ ಇದನ್ನ ಎಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಸರ್? ಇಲ್ಲೇ ನಾವು ಲೋಕಲ್ ಅಲ್ಲೇ, ಈಗ ವ್ಯಾಪಾರಸ್ಥರಿಗೆ ಇಲ್ಲೇ ಕೊಟ್ಬಿಡ್ತೀವಿ. ಅವರು ತಮಿಳ್ನಾಡು ಕಳಿಸ್ತಾರೆ, ಬೆಂಗಳೂರು ಮಾರ್ಕೆಟ್ ಕಳಿಸ್ತಾರೆ, ಮೈಸೂರಿಗೆ ಕಳಿಸ್ತಾರೆ. ನೀವೇ ಕೆಲವು ದೂರದ ಮಾರ್ಕೆಟ್ ಗಳಿಗೆ ಮಾರಾಟ ಮಾಡೋದು ಅನುಕೂಲ ಆದಿತಾ ಸರ್? ಆಗತ್ತೆ, ರಿಸ್ಕ್ ಆಗತ್ತೆ. ಈಗ ನಾವಲ್ಲಿ ಹೋದಾಗ ಹೆಚ್ಚು ಕಡಿಮೆ ಆಗ್ಬೋದು ರೇಟು, ವೇರಿಯೇಷನ್ ಆಗ್ಬೋದು, ಅದರಿಂದ ಇಲ್ಲೇ ಕೊಟ್ಟು ಬಿಡ್ತೀವಿ. ಅಲ್ಲ, ನನ್ಗೆ ಗೊತ್ತಿರೋ ಹಾಗೆ ದಾವಣಗೆರೆ ಭಾಗದ ಕೆಲವು ಜಗಳೂರು ಭಾಗದ ರೈತರು ಬೆಳೀತಾರೆ, ಅವ್ರು ಎಲ್ಲಿ ಮಾರಾಟ? ಕಲ್ಕತ್ತಕ್ಕೆ ಹೋಗಿ ಮಾರಾಟ ಮಾಡಬಹುದು ಸರ್. ಇಲ್ಲಿಂದ ಡೆಲ್ಲಿಗೂ ತಂದು ಮಾರ್ತಾರೆ ಸರ್. ಹಾಗಾದಾಗ ಅನುಕೂಲ ಜಾಸ್ತಿನ ಅನಾನುಕೂಲ ಜಾಸ್ತಿ? ಸರ್, ಅದು ಹೇಳಕ್ಕಲ್ಲ ಸರ್, ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಎರಡಕ್ಕೂ ತಯಾರಾಗಿರ್ಬೇಕು. ಆಮೇಲೆ ಕೆಲವರು ರೈತರು ಬೆಳೆ ಬೆಳೀತಾನೆ, ವ್ಯಾಪಾರನು ಮಾಡ್ತಿರ್ತಾರೆ, ಅದು ಅನುಕೂಲ ಆಗುತ್ತಾ? ಅದು ಅವರಿಗೆ ಸೇರಿದ್ದೆ ಸರ್. ಅದು ಇದು ಒಂದೇ ಬೆಳೆ ಆಯ್ತು ಪ್ರಸನ್ನ ಅವರೇ. ಎರಡನೇದು ಕಡಲೆ. ಈ ಈರುಳ್ಳಿ ತಕೊಂಡು ಕಡಲೆ ಹಾಕ್ತೀರಾ? ಕಡಲೆ ಎಷ್ಟು ದಿನ ಬೆಳೆ ಬರ್ತದೆ ನಿಮ್ಗೆ? ಕಡಲೆ ಅದು 3 ತಿಂಗಳೇ ಸರ್. 3 ತಿಂಗಳು? ಅದು ಎಷ್ಟು ಬರ್ತದೆ ಖರ್ಚು ಸರ್? ಅದು ಈಗ 1 ಎಕರೆಗೆ 30 ಸಾವಿರ ಕಡಲೆ ಕಳಬೇಕು ಸರ್, 2 ಪ್ಯಾಕೆಟ್. ಈಗ ಈ ವರ್ಷ 1,600 ರೂಪಾಯಿ ಇತ್ತು 20 ಕೆಜಿ ಬ್ಯಾಗ್. ಅದು ಟ್ಯಾಕ್ಟ್ರಿಯಲ್ಲಿ ಬಿತ್ತನೆ ಮಾಡ್ತೀವಿ, ಇಲ್ಲ ಎ ಟಿ ಎಂ ಬೆಸದಲ್ಲಿ ಬಿತ್ತನೆ ಮಾಡ್ತೀವಿ. ಅದಕ್ಕೊಂದು 2 ಸರಿ 3 ಸರಿ ಔಷಧಿ ಹೊಡಿಬೇಕು ಹುಳ ಆಗ್ದಂಗೆ. ಆಮೇಲೆ ಹೂವಾಗ ಟೈಮಲ್ಲಿ ಹುಳ ಆಗ್ಲಾರ್ದಂಗೆ ಔಷಧಿ ಹೊಡಿತೀರಿ. ಅಲ್ಲ, ಒಟ್ಟು ಖರ್ಚು ಎಷ್ಟು ಬರ್ತದೆ ಸರ್? ಖರ್ಚು ಅದು ನಾವು ಮಾಡ್ದಂಗೆ ಸರ್. ಅಲ್ಲ, ಒಂದು ಒಂದು ಕನಿಷ್ಠ ಇದು ಇರ್ತದಲ್ಲ ಖರ್ಚು, ಕನಿಷ್ಠ ಒಂದು 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಖರ್ಚು ಬಂದ್ರೆ ಎಷ್ಟು ಆದಾಯ ನಿರೀಕ್ಷೆ ಸರ್? ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ಆಗುತ್ತೆ ಸರ್. ಮಳೆಗಾಲ ಚೆನ್ನಾಗಾದ್ರೆ ಚೆನ್ನಾಗಬಹುದು ಸರ್. ಅದು ಮಳೆ ಮೇಲೆ ಡಿಪೆಂಡ್. ಆಮೇಲೆ ಈ ಕಡಲೆನ ಏನಾದ್ರೂ ಕೆಲವು ಕಡೆ ಬೇಳೆ ಮಾಡಿ ಮಾರಾಟ ಮಾಡ್ತಾರೆ? ಹಂಗೆ ಇಲ್ಲ ಸರ್, ನಾವೇನಿಲ್ಲ ಸರ್. ಕಡಲೆನೇ ಮಾಡ್ತೀವಿ ಇಲ್ಲಿ, ಹಳ್ಳಿಯಲ್ಲೇ ಕೊಟ್ಬಿಡ್ತೀವಿ. 6 ಎಕರೆ ಕಡಲೆ ಹಾಕಿರ್ತೀರಾ? ಹೌದು ಸರ್. ಈಗ ಮುಂಗಾರಿ ನೀವು ಇದನ್ನ ಬೆಳಿತೀರಿ, ಅದು ಈರುಳ್ಳಿ. ಈರುಳ್ಳಿ ಹಿಂಗಾರಿ ಕಡಲೆ ಬೆಳಿತೀರಿ. ಈರುಳ್ಳಿ ಬೆಳೆದ ಭೂಮಿ ಸ್ವಲ್ಪ ಫಲವತ್ತಾಗಿರ್ತಾವ ಅಂತಾರೆ. ಹೌದಾ? ಹೌದು ಸರ್. ಯಾಕಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಗಿಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿರ್ತೀವಲ್ಲ ನೀರುಳ್ಳಿಗೆ, ಹಾಗಾಗಿ ಕಡಲೆಗೆ ಒಂದ್ ಸ್ವಲ್ಪ ಫಲವತ್ತಾಗಿ ಭೂಮಿಯಲ್ಲಿ ಅದು ಗೊಬ್ಬರ ಇರತ್ತೆ. ತೀರಾ ಈರುಳ್ಳಿ ರೇಟ್ ಬಿದ್ದಾಗ ಈಗ ಎರಡು ಬೆಳೆ ಬೆಳಿತೀರಿ ನೀವು? ಒಂದು ಈ ತರಕಾರಿ ಇದು ಈರುಳ್ಳಿ, ಇದು ಕಡಲೆ ಫೀಲ್ಡ್ ಕ್ರಾಪ್ಸ್ ಅಂತ ಕೃಷಿ. ಇದ್ರಿಗೆ ಯಾವ್ದು ಸ್ವಲ್ಪ ರೈತರು ಸೇಫ್ ಸರ್? ರೇಟ್ ಸಿಕ್ತಂಗೆ ಸರ್. ಈಗ ಕಡಲೆಕಾಳು ಇದೆ 4 ತಿಂಗಳ ಕೆಳಗೆ, ಸೆಪ್ಟೆಂಬರ್ ತಿಂಗಳಲ್ಲಿ 14,000 ರೂಪಾಯಿ ಕ್ವಿಂಟಾಲ್ ಇತ್ತು, ಈಗ 6,000 ರೂಪಾಯಿ ಕ್ವಿಂಟಾಲ್ ಬಂದಿದೆ. ಏನ್ ಮಾಡಕ್ಕಾಗತ್ತೆ ಸರ್? ಏನ್ ಮಾಡಕ್ಕ, ಎಷ್ಟು ಬರ್ತದೆ ಅಷ್ಟೇ. ಮುನ್ ಮತ್ತೆ ಏನಾದ್ರು ಯೋಜನೆ ಹಾಕೊಂಡಿದ್ದೀರಾ ಪ್ರಸನ್ನ ಅವರೇ? ಇಲ್ಲ ಸರ್, ನೋಡೋದು ಮಳೆಗಾಲ ಚೆನ್ನಾಗಾದ್ರೆ ಏನಾದ್ರು ಮಾಡ್ಲಂತ. ಇದನ್ನ ಮಳೆಗೆ ಅವಲಂಬಿತರಾಗಿದ್ರು ಅಥವಾ ಏನಾದ್ರು ಬೋರ್ವೆಲ್ ಇದಾವ ಸರ್? ನಮ್ಗೆ ಬೋರ್ ಇದೆ ಸರ್. ಬೋರ್ ಇದೆ? ಎಷ್ಟು ಬೋರ್ ಇದೆ ಸರ್? ನಮ್ದು 2 ಬೋರ್ ಇದೆ. 2 ಬೋರ್? ಈ ವರ್ಷ ಎಲ್ಲ 3 ವರ್ಷದಿಂದ ಸರಿಯಾಗಿ ಮಳೆ ಆಗಿಲ್ಲ, ಏನಾದ್ರು ಬೋರ್ ನೀರ್ ಕಡಿಮೆ? ಹೌದು ಸರ್, ನೀರ್ ಕಡಿಮೆ ಇದೆ. ಬೇಸಿಗೆ ಬೆಳೆ ಮತ್ತೆ ಕಡಲೆ ತಕೊಂಡು ಏನು ಮಾಡಿ? ಇಲ್ಲ ಸರ್, ಈಗ ಎಲ್ಲ ಕಣ್ಣು ನೆಗಲ ಒರೆಸಿ ಬಿಟ್ಟಿದೀವಿ. ಈಗ ಮಳೆ ಬಂದ್ರೆ ಜೂನ್ ತಿಂಗಳಿಗೆ ನೀರುಳ್ಳಿ ಅದನ್ನ ಮಾಡಬೇಕು. ಪ್ರಸನ್ನ ಅವರೇ, ಇಷ್ಟೊತ್ತಿನವರೆಗೆ ನಮ್ಮ ಜೊತೆಗೆ ತಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದೀರಿ, ತಮ್ಗೆ ತುಂಬಾ ಅಭಿನಂದನೆಗಳು. ಓಕೆ ಸರ್. ಇದುವರೆಗೆ ಈರುಳ್ಳಿ ಬೇಸಾಯದ ಅನುಭವ ಕುರಿತು ಕಡೂರಿನ ಪ್ರಸನ್ನಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇನ್ನು ಮುಂದೆ ದಾವಣಗೆರೆ ಜಿಲ್ಲೆ ಹರೋನಹಳ್ಳಿಯ ನಾಗಮ್ಮ ಹಾಗೂ ತಂಡದವರಿಂದ ಶಿವನ ಪೂಜೆ. ನಾಗರ ಪಂಚಮಿ ನಾಡಿಗೆ ದಾಡದಯಾಗೆ ಬರಲಿಲ್ಲ ಕೋಲೆ, ಯಾಗೆ ತವರೋರ ಬರಲಿಲ್ಲ ಕೋಲೆ. ಆರು ಕಾಲಿಯಲ್ಲಿ ಆರಿ ನೋಡ್ಯಾಳೆ ತವರೋರ ಕೋಲೆ, ಆರಿ ನೋಡ್ಯಾಳೆ ತವರೋರ ಕೋಲೆ. ಆತೇನೆ ನೋಡಳೆ ತವರೋರ ಗಂಗ ತಂದೆಗೆರೆ ರಾಜ ಬರೋ ತಾನೆ ಕೋಲೆ, ತಂದೆಗೆರೆ ರಾಜ ಬರೋ ತಾನೆ ಕೋಲೆ. ಬಂದಂತ ತಂದಿಗೆ ಗೇಂಡಿಗೆ ನೀರ ಕೊಟ್ಟಕೊಂಡರ ಕ್ಯಾಳೆ ಮಳಿಗಳ ಕೋಲೆ, ಕೊಂಡರ ಕ್ಯಾಳೆ ಮಳಿಗಳ ಕೋಲೆ. ಕೊಂಡರ ಕೆಳೆ ಸೊಳೆ ಮಂಚ ಗವರಮ್ಮ ಶಿವಳಯ ಶಿವರಾಯರಮ್ಮ ಕೋಲೆ, ಸೊಳೆಯ ಶಿವರಾಯರಮ್ಮ ಕೋಲೆ. ಬಾಯಗಳ ಮತ್ತು ಬಾಯಗಿದ್ದ ಗಲೆ ಶ್ಯಾಮ ಶಾಲೆಗೆ ಶಿವಯದ ಕೋಲೆ, ಶ್ಯಾಮ ಶಾಲೆಗೆ ಶಿವಯದ ಕೋಲೆ. ಶರಣಕ್ಕೆ ಶರಣ ದೇವ ಶರಣ ಕೋಲೆ, ಶರಣಕ್ಕೆ ಶರಣ ಶಿವ ಶರಣ ಕೋಲೆ. ನಾಗರ ಪಂಚಮಿ ನಾಳಿಗೆ ದಾಡದ ಗೌರಮ್ಮನ ಕಳ್ಳಬಯ್ಯ ಕೋಲೆ, ಮಗಳ ಗೌರಮ್ಮನ ಕರಿಯ ಬಂದೆ ಕೋಲೆ. ಆಡೆ ಒಡೆಯೋರಿಲ್ಲ ಬಾಗಳು ಬಿಡಿಯೋರಿಲ್ಲ ಬಾಗಳು ರಂಗೋಲೆ ಬಿಡುವರಿಲ್ಲ ಕೋಲೆ, ಬಾಗಿರೋಲೆ ಬಿಡುವರಿಲ್ಲ ಕೋಲೆ. ಬಾಗಿಲಿಗೆ ರಂಗಲೆ ಬಿಡುವರಿಲ್ಲ ಗಾವಯ್ಯ ನಾನೇನು ಕಳಿಸೇನೋಳವಾಲೆ ಕೋಲೆ, ನಾನೇನು ಕಳಿಸೇನೋ ಕೊಳವಾಲೆ ಕೋಲೆ. ನಾಗರ ಪಂಚಮಿ ನಾಳಿಗೆ ದಾಡದಯಾಕೆ ತವರೋರೆ ಬರಲಿಲ್ಲ ಕೋಲೆ, ಯಾಕೆ ತವರೋರೆ ಬರಲಿಲ್ಲ ಕೋಲೆ. ಐದು ಕಳೆಯಾಗೆ ನೋಡ್ಯಾಳೆ ತವರೋರ ಕೋಲೆ, ಆತೆ ನೋಡ್ಯಾಳೆ ತವರೋರ ಕೋಲೆ. ಆತೇನೆ ನೋಡ್ಯಾಳೆ ತವರೋರ ಜಗೆ ತಮ್ಮ ಗಿರಾಮ ಬರುತ್ತಾನೆ ಕೋಲೆ, ತಮ್ಮ ಗಿರಾಮ ಬರುತ್ತಾನೆ ಕೋಲೆ. ಬಂದ ತಮ್ಮಗೆ ಗೇಂದಿರಿ ನೀರ ಕೊಟ್ಟಕೊಂಡರ ಕ್ಯಾಳೆ ಚಳಿ ಮಂಚ ಕೋಲೆ, ಕೊಂಡರ ಕ್ಯಾಳೆ ಚಳಿ ಮಂಚ ಕೋಲೆ. ಕೊಂಡರ ಕೆಳೆ ಚಳಿ ಮಂಚ ಗೌರಮ್ಮ ಮಾವ ಶಿವಾಯ ಯಜರಮ್ಮ ಕೋಲೆ, ಮಾವ ಶಿವರಾಯ ಯಜರಮ್ಮ ಕೋಲೆ. ಬಾಯಗಳ ಮತ್ತು ಬಾಯಗಿದ್ದ ಕಲೆ ಶ್ಯಾಮ ಶಾಲೆ ಶಿವಗಳದ ಕೋಲೆ, ಶ್ಯಾಮ ಶಾಲೆಗೆ ಶಿವಗಳದ ಕೋಲೆ. ಶರಣಕ್ಕೆ ಶರಣ ಶಿವ ಶರಣ ಕೋಲೆ. ಎರವ ಸುಳಿಯ ಎಲೆಯ ಮೇಲೆ ಏತೊಲಗೆ ಇರುವ ಸುಳಿಯ

ಸರಿಯಾಗಿ ಸಮಯ 6 ಗಂಟೆ. ಆಕಾಶವಾಣಿ ಭದ್ರಾವತಿ. ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಕೇಳುವಿರಿ. 6:51 ಚಿತ್ರಗೀತೆಗಳ ಕಾರ್ಯಕ್ರಮ. 7 ಗಂಟೆಗೆ ಸಂಜೆ ಸವಾರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 7:45 ವಿಧಾನಮಂಡಲದಲ್ಲಿ ಇಂದು 9:05 ಉರ್ದು ಕಾರ್ಯಕ್ರಮ ಮೂಡಿಬರುವುದು. ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಒಡಂಬಡಿಕೆ ಒಪ್ಪಂದ. ಪ್ರಸ್ತುತಿ ದಿವಾಕರ ಹೆಗಡೆ. 10:05 ನಾಟಕ ಚಂದ್ರ ಉರಿಯುತ್ತಿದ್ದಾನೆ. ರಚನೆ ವಿಜಯಶ್ರೀ. ನಿರ್ಮಾಣ ಎಂಎಸ್ ನಾಗೇಂದ್ರ. ಸಂಸತ್ತಿನಲ್ಲಿ ಇಂದು ನಡೆದ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣ ಕೇಳುವಿರಿ. 6:05 ಚಿಂತನ ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 6:50 ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಿಂದ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ. ಈ ಕುರಿತು ಡಾ ರಾಮಪ್ಪ ಪಾಟೀಲ್ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 7:15 ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಪ್ರಸಾರವಾಗುವುದು. 7:55 ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ಪ್ರಾಯೋಜಿತ ಕಾರ್ಯಕ್ರಮ ಹಕ್ಕಿನ ಹಂಬಲ. ಪರಿಕಲ್ಪನೆ ಡಾ ರಘು. ನಿರ್ಮಾಣ ಕನ್ಸೆಪ್ಟ ಫರ್ನಾಂಡಿಸ್. 9:20 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ.